ತಿಮ್ಮಪ್ಪಯ್ಯ ಗೌಡ ಸರ್ಗೂ ಮತ್ತೆ ರಾಮಕೃಷ್ಣ ಸರ್ಗೆ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಮ್ಮ ಪ್ರಶ್ನೆ ಏನಂದ್ರೆ, ಈಗ ಕೃಷಿ ನೀವು ಹೇಳಿದಲ್ಲ ಅಂದ್ರೆ ಸಬ್ಸಿಡಿ ಬೆಲೆಯಲ್ಲಿ ಈಗ ತೊಗರಿ ಬೆಳೀತಾರಲ್ಲ ನಮ್ ಕಡೆ ಹೆಚ್ಚು ಜನ, ಹೌದು, ಅದಕ್ಕೆ ಸಬ್ಸಿಡಿ ತರ ಏನಿದೆ ಅಂತ ಮತ್ತೆ ಹೆಸರು ತೊಗರಿಗೆ ಎರಡಕ್ಕೆ ಬೇಕಿತ್ತು ಸರ್. ಸರ್ಕಾರ ಸ್ವಲ್ಪ ದೂರ ಸಹಾಯಧನ ಸರ್ 25 ರೂಪಾಯಿ ಪರ್ ಕೆ ಜಿಗೆ ಇರ್ತದೆ ಸರ್. ಪ್ರತಿ ಕೆಜಿಗೆ 25 ರೂಪಾಯಿಯಷ್ಟು ಸಹಾಯಧನ ಲಭ್ಯವಾಗುತ್ತೆ ಸರ್ ತಮಗೆ. ತೊಗರಿ ಮತ್ತೆ ಇನ್ನೊಂದು ಕೇಳಿದ್ರೆ ಹೆಸರು, ಹೆಸರು ಕೇಳಿದ್ರೆ ಎರಡಕ್ಕೂ ಎರಡು ಎರಡು ಬೆಳೆಗಳು ಕೂಡ ಯಾವುದೇ ದ್ವಿದಳ ಧಾನ್ಯ ಬೆಳೆಗಳು ಅದ್ರಲ್ಲಿ ಪ್ರಮುಖವಾಗಿ ತೊಗರಿ ಇರ್ಬೋದು, ಉದ್ದು ಇರ್ಬೋದು, ಹೆಸರು ಮತ್ತೆ ಅಲಸಂದೆ, ಇವುಗಳಿಗೆ ಸರ್ಕಾರ ಸಹಾಯಧನ ಶೇಕಡ ಅಂದ್ರೆ 25 ರೂಪಾಯಿ ಪರ್ ಕೆಜಿಗೆ ಅಂತ ಸಹಾಯಧನ ಲಭ್ಯವಾಗುತ್ತೆ ಸರ್. ಹೌದು ಸರ್, ಹೌದು ಸರ್. ಧನ್ಯವಾದಗಳು. ಮತ್ತೆ ಉಳಿದು ಯಾವ ಬೆಳೆಗಳಿಗೆ ಸಹಾಯಧನ ಏನಾದರೂ ಉಂಟಾ ಸರ್? ಈಗ ಸರ್ ನಮಸ್ತೆ ಹೇಳಿ. ಹಲೋ. ಹಾ, ಹೆಸರು ಹೇಳಿ ಸರ್, ಎಲ್ಲಿಂದ? ಬೆಂಗಳೂರಿಬ್ರಿಗೂ ನಮಸ್ತೆ ಸರ್, ನಾನು ನಂಜುಗಡಿಯಿಂದ ಮಹೇಶ್ ನಾಯ್ಕ್ ಮಾತಾಡ್ತಾ ಇದ್ದೀನಿ. ಕೇಳಿ ಮಹೇಶ್ ಅವರು. ಬೆಂಗಳೂರು ಆಕಾಶವಾಣಿ ಒಂದೇ ಒಂದು ಪ್ರಶ್ನೆ. ಹಾ ಕೇಳಿ. ಇವತ್ತು ಹೃದಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ದಯವಿಟ್ಟು ಅತಿ ಶೀಘ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಕರೆಸಿ ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡ್ಕೊಡಿ ಸರ್. ಮಾಡ್ತಾರೆ, ಅದನ್ನ ಮಾಡ್ತಾರೆ. ಅದು ಅದು ಇದು ಅವರ ವೈದ್ಯರ ಕಾರ್ಯಕ್ರಮನೇ ವಿಶೇಷ ಇರುತ್ತೆ. ತುಂಬಾ ದಿನ ಆಗಿದೆ ಸರ್, ದಯವಿಟ್ಟು ಮಾಡ್ಕೊಡಿ. ಅಲ್ಲಿ ಮಾಡ್ತಾರೆ. ಈಗ ಕೃಷಿ ರಂಗಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಪ್ರಶ್ನೆ ಆದ್ರೆ ಕೇಳಿ. ಕೃಷಿ ಇಲಾಖೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಒಂಚೂರು ಬದಲಾವಣೆ ಇರಲಿ ನೆಕ್ಸ್ಟ್ ವಾರ ಒಂದು ಆರೋಗ್ಯ ಇಲಾಖೆ ಮಾಡಿ ಸರ್. ಇಲ್ಲ, ಆರೋಗ್ಯ ಇಲಾಖೆಗೆ ಅದು ದಿನನಿತ್ಯ ಕಾರ್ಯಕ್ರಮದಲ್ಲಿ ಕರೆಸಿ ಮಾಡ್ತಾರೆ. ತಮ್ಮ ಒಂದು ಬೇಡಿಕೆಗೆ ಅಭಿನಂದನೆಗಳು. ನಮಸ್ಕಾರ, ಮುಂದಿನ ಕರೆ ನೋಡೋಣ. ಹಲೋ. ಹಲೋ ಕೃಷಿರಂಗ ಸರ್, ನಮಸ್ಕಾರ. ನಮಸ್ತೆ, ಹೆಸರು ಹೇಳ್ತಾರೆ, ಎಲ್ಲಿಂದ? ಬೆಳಗಾವಿ ಜಿಲ್ಲೆ ಹದಿನೈದು ತಾಲೂಕು ಕೊಟ್ಟಲ್ಗಿಂದ ಮಲ್ಲಿಕಾರ್ಜುನ್ ದೊಡ್ಡಲಿಂಗಪ್ಪ ಅಂತ ಮಾತಾಡ್ತಾರೆ. ಕೇಳಿ ದೊಡ್ಡಲಿಂಗಪ್ಪ ಅವರು. ಸರ್, ಇವಾಗ ಹೋದ ವರ್ಷ ಪ್ರಧಾನಿ ಮೋದಿ ಅವರು ಕೆಲವೊಂದು 100-ಕ್ಕೂ ಹೆಚ್ಚು ತಳಿಗಳನ್ನ ಹೆಚ್ಚಾಗಿ ಇಳುವರಿ ಬೀಳುವಂತ ಬಿಡುಗಡೆ ಬೀಜ ಮಾಡಿದ್ರಲ್ಲ ಸರ್, ಅದು ಹೌದು, ಅದು ಇನ್ನೂ ಮಾರ್ಕೆಟ್ಗೆ ಬಂದಿಲ್ಲ ಸರ್. ಏನ್ ಬಂದೈತೆ ಹೇಳ್ತಾರೆ? ಯಾವ ಬೆಳೆನಲ್ಲಿ ಕೇಳ್ತಾ ಇದೀರ ತಾವು ಮಲ್ಲಿಕಾರ್ಜುನ್ ಸರ್? ಯಾವ ಬೆಳೆ? ಯಾವ ತಳಿಗಳಿದೆ? ಅಲ್ಲಲ್ಲ, ಅದು ಯಾವ್ದು, ಭತ್ತನಾ ಗೋಧಿನಾ ಯಾವ್ದು ಬೆಳೆ ಅಂದ್ರೆ? ಇವೆಲ್ಲ ತೊಗರಿ, ಕಡಲೆ, ಭತ್ತ ಎಲ್ಲಾನು 100-ಕ್ಕಿಂತಲೂ ಹೆಚ್ಚು ಬೆಳೆಗಳಿಗೆ ಹೆಚ್ಚಿನ ಇಳುವರಿ ಬೀಳುವಂತ ಬೀಜ ಹೌದು ಬಿಡುಗಡೆ ಮಾಡಿದಾರಲ್ಲ. ಹೌದು ಹೌದು, ಅವು ಇವಾಗ ಮಾರ್ಕೆಟ್ಗೆ ಬಂದಿದ್ದಾವ, ಇನ್ನು ಬರುವುದಿದ್ದಾವ ಸರ್. ಸರ್, ಈಗ ನಮ್ಮ ಸದ್ಯದ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ಮಾತಾಡೋದಿತ್ತಂದ್ರೆ, ಈಗ ಹಲವಾರು ತಳಿಗಳು, ಹೊಸ ಹೊಸ ತಳಿಗಳು ಬಂದಿದ್ದಾವೆ. ಅವುಗಳನ್ನು ಕೂಡ ಕೃಷಿ ವಿಶ್ವವಿದ್ಯಾನಿಲಯಗಳನ್ನು ಅಭಿವೃದ್ಧಿಪಡಿಸಿರುವಂತಹ ತಳಿಗಳಾಗಿರ್ತವೆ. ನಮ್ಮ ಅವರು ನಮ್ಮ ವಿಶ್ವವಿದ್ಯಾಲಯಗಳು ಬಿಡುಗಡೆ ಮಾಡಿದ ಬೆಳೆನೆ ಅವರು ಬಿಡುಗಡೆ ಮಾಡಿರ್ತಾರೆ. ಹೌದು ಸರ್, ಅದನ್ನು ಕೆಲವು ಬೆಳೆಗಳು ಹೆಚ್ಚಿನ ಇಳುವರಿ ಅಂತ ಹೇಳಿ ನಾವು ಹಿಂಗೆಲ್ಲ ಕೇಳ್ತೀವಿ. ಹೌದು ಹೌದು ಹೌದು. ಎಸ್ ಸರ್, ಆ ತರದ ಬೆಳೆಗಳನ್ನ ನಾವು ಕೂಡ ಈ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಏನ್ ಬಿಡುಗಡೆಗೊಳಿಸಿದಂತ ಬೆಳೆ ಅಥವಾ ತಳಿಗಳಿದಾವಲ್ಲ, ಅವುಗಳನ್ನ ಬೀಜ ಮಾಡಿ ರೈತ ಕೊಡ್ತಾ, ಈಗ ಕೊಡುವಂತ ಕಾರ್ಯಕ್ರಮ ಇದೆ ಸರ್, ಮಾಡ್ತಾ ಇದೀವಿ ಸರ್. ಇವಾಗ ರೈತರು ಸಂರಕ್ಷಣೆ ಮಾಡಿದ್ದು ಬೀಜಗಳು ಮತ್ತು ನೀರು ತರಿಸುವ ಬೀಜಗಳಿಗೆ ಏನಾದ್ರು ಇಳುವರಿ ಹೆಚ್ಚು ಕಮ್ಮಿ ಆಗುತ್ತಾ ಸರ್? ಅದು ಇಲ್ಲ, ಅದು ಈಗ ಯಾವುದೇ ಒಂದು ಪ್ರಮಾಣಿತ ಬೆಳೆಗಳಲ್ಲಿ, ಅದರಲ್ಲಿ ಏಕದಳ ಧಾನ್ಯಗಳಿರ್ಬೋದು, ಈ ಅಂದ್ರೆ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ಅಂತ ಹೇಳ್ತೀವಿ, ಅಂತ ಬೆಳೆಗಳಲ್ಲಿ ಯಾವುದೇ ತರಹದ ಇಳುವರಿನಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಈಗ ನಾವು ಒಂದು ಸಾರಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನೀವು ಇವ ಭತ್ತ ಇರ್ಬೋದು ಅಥವಾ ರಾಗಿ ಇರ್ಬೋದು, ತೊಗರಿ ಇರ್ಬೋದು, ಯಾವ್ದೋ ಒಂದು ತಗೊಂಡು ಹೋಗ್ತೀರ ಅಂತ ಇಟ್ಕೊಳ್ಳಿ, ಸರ್ಟಿಫೈಡ್ ಪ್ರಮಾಣಿತ ಬಿತ್ತನೆ ಬೀಜಗಳನ್ನು, ಆ ಒಂದು ಬೆಳೆನಲ್ಲಿ ಬಂದಂತ ಉತ್ಪನ್ನವನ್ನ ಅಥವಾ ಸೀಡ್ಸ್ ಅನ್ನ ಮತ್ತೆ ಮೂರು ಹಂಗಾಮುಗಳಿಗೂ ಕೂಡ ತಾವು ಬಳಕೆ ಮಾಡಬಹುದು, ಮರುಬಳಕೆ ಮಾಡಬಹುದು, ಯಾವುದೇ ತರಹದ ಇಳುವರಿ ವ್ಯತ್ಯಾಸ ಆಗೋದಿಲ್ಲ. ಸರಿ ಸರ್, ಇವಾಗ ಕಡಲೆ ಒಣ ಮಳೆ ಆಕಡೆ ಬೆಳೆ ಕಡಲೆಗೆ ಯಾವ್ದು ಚೆನ್ನಾಗಿರುತ್ತೆ ಸರ್? ಯಾವ ತಳಿ ಚೆನ್ನಾಗಿ ಬರುತ್ತೆ ನಿಮ್ಗೆ ಗೊತ್ತಿದ್ ಮಟ್ಟಿಗೆ? ಕಡಲೆನಲ್ಲಿ ಈಗ ಜಜ್ ಇಲೆವೆನ್ ಇದೆ, ಸಾರಿ ಜಾಕಿ, ಜಜ್ ಇಲೆವೆನ್, ಇವ ಅವುಗಳನ್ನ ಬೆಳೆ ಪ್ರಮುಖವಾದ ಬೆಳೆಗಳು ನಮ್ಮ ಇದ್ರಲ್ಲಿ. ಸರಿ ಸರ್, ಥ್ಯಾಂಕ್ ಯು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಮುಂದಿನ ಕರೆಯನ್ನ ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೆಸರು ಹೇಳಿ, ಎಲ್ಲಿಂದ? ನಾನು ಜಯಂತಿ ಅಂತ, ಮಡಿಕೇರಿಯಿಂದ, ಕೊಡಗಿನಿಂದ. ಸರಿ, ಬೆಳೆ ಸಮೀಕ್ಷೆ ಮಾಡೋದು ಜಿಪಿಎಸ್ ಹಾಕಿ ಮಾಡ್ತಾರ ಇಲ್ಲ ಇಲ್ವಾ? ಕಾಫಿ ತೋಟ ಕರಿಮೆಣಸಿದ್ರು ಸಹ ಬೆಳೆ ಸಮೀಕ್ಷೆಯಲ್ಲಿ ಭತ್ತದ ಚಿತ್ರ ಬರ್ತಾ ಇದೆ. ನಮ್ದು ಕಾರ್ಯಕ್ರಮ ಮೊನ್ನೆ ಮಾಡಿದ್ರಲ್ರಮ್ಮ ಇದ್ರ ಸಲುವಾಗಿ? ಇಲ್ಲ, ಇವತ್ತು ಮಾಡ್ತೆ, ನಾನು ಮೊನ್ನೆ ತುಂಬಾ ಟ್ರೈ ಮಾಡಿ ಸಿಕ್ಲಿಲ್ಲ ಸರ್. ಅಲ್ಲ, ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ, ಬೇರೆಯವರು ಅದೇ ಪ್ರಶ್ನೆ ಕೇಳಿರ್ತಾರಲ್ಲ.

ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಈ ವಿಚಾರವಾಗಿ ಇಂದಿನ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ರಾಮಕೃಷ್ಣ ಅವರು. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ತಿಮ್ಮಪ್ಪ ಎಚ್ಗೌಡ, ಸಹಕಾರ ರಾಜಲಕ್ಷ್ಮೀಜಿ ಹಾಗೂ ಟಿ ಸುಧಾರಾಣಿ. ತಾಂತ್ರಿಕ ನೆರವು ಶ್ರೀಕಾಂತ ಮೇಲ್ಮುರಿ, ಗೋವಿಂದರಾಜ್ ಹಾಗೂ ಎನ್ ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಂಧವರೇ, ತೆಂಗಿಗೆ ಹಿಂದೆಂದೂ ಕಾಣದ ಬೆಲೆ ಈಗ ಕಾಣಿಸಿಕೊಂಡಿದೆ. 1 ಕ್ವಿಂಟಾಲ್ ಕೊಬ್ಬರಿಗೆ 30,000 ರೂಪಾಯಿ ಮೀರಿದೆ. ತೆಂಗಿನಕಾಯಿಗೂ ಎಳನೀರಿಗೂ ಉತ್ತಮವಾದ ಧಾರಣೆ. ಇದಕ್ಕೆ ಕಾರಣ ಇಳುವರಿಯ ಕುಸಿತ. ಉತ್ಪಾದನೆ ಕಮ್ಮಿ ಆಯ್ತಂದ್ರೆ ಸಹಜವಾಗಿ ಧಾರಣೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ರಾಜ್ಯದ ತೆಂಗು ಬೆಳೆಯುವ ಪ್ರದೇಶಗಳನ್ನು ಒಮ್ಮೆ ನೋಡ್ತಾ ಬಂದರೆ ಮರಗಳಿಗೆ ಕಾಯಿಲೆ, ಮರಗಳಲ್ಲಿ ಕಾಯಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿರೋದು. ಇದಕ್ಕೆ ಪೂರಕವಾಗಿ ಏನೇನು ಅಂಶಗಳು ಕಾರಣವಾಗಿದ್ದವು ಅಂತ ಅಂದ್ಕೊಂಡು ನೋಡೋದಾದರೆ, 1, ನಾವು ಕೊಡುವ ಸಗಣಿ ಗೊಬ್ಬರದ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ. ದನಕರುಗಳ ಸಾಕಾಣಿಕೆ ತಗ್ಗಿರುವ ಈ ದಿನಗಳಲ್ಲಿ ತೆಂಗಿನ ತೋಟವೂ ಸೇರಿಕೊಂಡು ಇತರೆ ಬೆಳೆಗಳಿಗೂ ರೈತರು ಹಾಕುವ ಸಗಣಿ ಗೊಬ್ಬರ ಸಾಕಾಗ್ತಾ ಇಲ್ಲ. ರಾಸಾಯನಿಕ ಗೊಬ್ಬರದ ಬಳಕೆ ಏರ್ತಾ ಇದೆ. ಇನ್ನು ಕಳೆನಾಶಕ, ಬೇರೆ ವಿಷಯಗಳ ಬಳಕೆಯೂ ಅನೇಕ ಕಡೆ ಆಗ್ತಾ ಇದೆ. ತೆಂಗಿನ ತೋಟಗಳಲ್ಲಿ ಬೆಳೆಯುವ ಮಧ್ಯ ಬೆಳೆಗಳು ಅಥವಾ ಅಂತರ ಬೆಳೆಗಳಿಗೆ ಹಾಕುವ ರಾಸಾಯನಿಕ ಗೊಬ್ಬರಗಳು ಸಹ ತೆಂಗು ಬೆಳೆಯ ಆರೋಗ್ಯಕ್ಕೂ ಧಕ್ಕೆ ಮಾಡಿದವೆ. ಇದಲ್ಲದೆ ನಾವು ಕೊಡುವ ಕೊಳವೆ ಬಾವಿಯ ನೀರು ಸಹ ತೆಂಗಿನ ತೋಟದ ಆರೋಗ್ಯಕ್ಕೆ ವ್ಯತ್ಯಾಸವನ್ನು ಉಂಟು ಮಾಡಿದೆ. ಹೀಗೆ 4-6 ಸಂಗತಿಗಳನ್ನು ನೋಡ್ತಾ ಬಂದರೆ, ಗರಿ ತಿನ್ನುವ ಹುಳು, ಗರಿಗಳ ರಸವನ್ನು ಹೀರಿ ಒಣಗಿದಂತೆ ಮಾಡುವ ಕೀಟದ ಕಾಟ, ಕಾಂಡದಲ್ಲಿ ರಸ ಸೋರುವ ರೋಗ, ಸುಳಿ ಕೊಳೆಯುವ ರೋಗ ಮುಂತಾದ ಸಮಸ್ಯೆಗಳು ಕಾಣಿಸಿಕೊಂಡಿರುವುದರಿಂದ ತೆಂಗಿನಲ್ಲಿ ಇಳುವರಿ ಕಡಿಮೆಯಾಗಿದೆ, ಧಾರಣೆ ಹೆಚ್ಚಾಗಿದೆ. ರೈತ ಬಂಧುವರೇ, ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡಿಕೊಂಡಷ್ಟು ತೆಂಗು ಅಲ್ಲದಲ್ಲೇ ಇತರ ಬೆಳೆಗಳಿಗೂ ಅನುಕೂಲಕರವೇ. ಕೆರೆಗೂಡನ್ನು ಹಿತಮಿತವಾಗಿ ಉಪಯೋಗಿಸಿಕೊಳ್ಳೋದು ತಪ್ಪೇನಿಲ್ಲ, ಆದರೆ ಅತಿಯಾಗಿ ಬಳಕೆ ಮಾಡೋದು ಹಿತವಲ್ಲ. ಮನಸ್ಸು ಮಾಡಿದರೆ 1-4 ದನಕರುಗಳನ್ನು ಪ್ರತಿಯೊಬ್ಬ ರೈತರು ಸಾಕಬಹುದು. ಆದರೆ ಈ ಆಧುನಿಕ ಯುಗದಲ್ಲಿ ಏನೇನೋ ತಾಪತ್ರಯಗಳನ್ನು ಮುಂದಿಟ್ಕೊಂಡು ಎಷ್ಟೋ ಜನ ರೈತರು ಕೈಚೆಲ್ಲಿ ಕೂತ್ಕೊಂಡಿದ್ದಾರೆ. ಇದು ಆರೋಗ್ಯಕರ ಬೆಳವಣಿಗೆ ಅಲ್ಲ ರೈತ ಬಾಂಧವರೇ, ಅಲ್ವಾ? ತಮಗೂ ಗೊತ್ತಿದೆ, ಸಗಣಿ ಗೊಬ್ಬರ ಇದ್ರೆ ಬೆಳೆಗಳು ಎಷ್ಟು ಸೊಗಸಾಗಿ ಬರ್ತವೆ ಅಂತ ಅನ್ಕೊಂಡು, ಅಲ್ವಾ? ಇನ್ನು ನ್ಯಾನೋ ರೂಪದ ದ್ರಾವಣಗಳನ್ನು ಇಳುವರಿ ಕಮ್ಮಿಯಾಗುತ್ತಿರುವ ಅಡಿಕೆ, ತೆಂಗು ಈ ಥರದ ವೃಕ್ಷಗಳಿಗೆ ಕೊಟ್ಟರೆ ಚೇತರಿಕೆ ಕಂಡಿರೋದು ಅಲ್ಲಲ್ಲಿ ಕಂಡುಬಂದಿದೆ. ನೀರುಣಿಸುವ ಜಾಗಗಳಲ್ಲಿ ನ್ಯಾನೋ ದ್ರಾವಣವನ್ನು ನೀರಿನೊಂದಿಗೆ ಸೇರಿಸಿ ಅಲ್ಲಿ ಸಿಂಪಡಣೆ ಮಾಡೋದಾಗಲಿ ಅಥವಾ ಉಯ್ಯೋದಾಗಲಿ ಇಲ್ಲವೇ ಬೇರೆಗೆ ಉಣಿಸುವ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಅನುಕೂಲಗಳು ಖಂಡಿತವಾಗಿಯೂ ಆಗ್ತವೆ ಅಂತ ಅಂದ್ಕೊಂಡು ಅನುಭವಸ್ಥರು ಹೇಳಿರೋದಿದೆ. ರೈತ ಬಾಂಧವರೇ, ಕಮ್ಮಿ ಖರ್ಚಿನ ಪರಿಸರಕ್ಕೆ ಪೂರಕವಾದ ಕ್ರಮಗಳನ್ನು ನೀವೆಲ್ಲ ಪಾಲಿಸಿಕೊಂಡಷ್ಟು ನಿಮಗೂ

ಕಿಸಾನ್ವಾಣಿ ಕೃಷಿ ರಂಗದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ. ಇದರಲ್ಲಿ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿ